ಹೌದು ಸರ್, ಈ ಕಡೆ ಸಮಸ್ಯೆ ಆಗ್ಬಿಟ್ಟಿದ್ರೆ ರೈತರಿಗೆ ರೀ ತುಂಬಾ ಸರ. ಆಯ್ತಾಯ್ತು, ನಾವು ಇದು ಗಮನಕ್ಕೆ ತರ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಆಯ್ತಾಯ್ತಾಯ್ತು, ಇಲ್ಲ ಬಿಜಾಪುರ್ ಜಿಲ್ಲೆಗೆ ಇರ್ಬೇಕೇನೋ ಅದ್ ನಾನು ವಿಚಾರಿಸಿ ನಾನು ಮಾಹಿತಿ ಅಲ್ಲಿ ತಲುಪಿಸ್ತೀನಿ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ಕಾರ, ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಸರ್ ಎಲ್ಲಿಂದ? ಹಲೋ ನಮಸ್ಕಾರ ಸರ್. ನಮಸ್ತೆ, ಯೋಗೇಂದ್ರ ಪ್ರಸಾದ್ ಎಲ್ ಸಿ ಗ್ರಾಮ ನಂಜನಗೂಡು. ಓಕೆ ಯೋಗೇಂದ್ರ ಅವರು, ಕೇಳಿ ಪ್ರಶ್ನೆನ. ಸರ್, ಕಳೆದ ವರ್ಷ ನಾವು ಬಿತ್ತನೆ ಬೀಜ ತಗೊಂಡ್ವಿ ಸರ್ ನಂಜನಗೂಡು ರೈತ ಸಂಪರ್ಕ ಕೇಂದ್ರದಿಂದ. ಕಳಪೆ ಬೀಜ ಆಗ್ಬಿಟ್ಟಿದೆ ಸರ್, ಇಳುವರಿ ಕುಂಠಿತ ಆಗೋಯ್ತು. ಯಾವ ಬಿತ್ತನೆ ತಗೊಂಡಿದ್ರು? ಅಲಸಂದೆ ಸರ್. ಓಕೆ, ಅಲಸಂದೆ. ನಮ್ಮ ಇವ್ರು ಗಮನಕ್ಕೆ ತಂದ್ರೆ ನಮ್ಮ ರೈತ ಪ್ರಮಾಣ ಎಷ್ಟು ಒಯ್ದಿದ್ರಾಗಿತ್ತು ಸರ್? ಕೆಜಿ ಕ್ವಿಂಟಲ್ ಐದು ಕೆಜಿ ಯಾವ ಎರಡು ಬ್ಯಾಗ್ ತಂದಿನ ಸರ್. ಹತ್ತು ಕೆಜಿ ಅಲ್ಲ, ಇದು ಏನು ಎಲ್ಡ್ ಬರ್ಲಿಲ್ವಾ? ಕಡಿಮೆ ಬಂತ? ಏನ್ ನೀವ್ ಹೇಳ್ತಾ ಇದ್ದೀರಾ? ಕಡಿಮೆ ಬಂತು ಸರ್, ಕೇವಲ ಒಂದು 50 ಕೆಜಿನ ಸಿಕ್ಕಲಿಲ್ಲ ಸರ್, ಅಷ್ಟು ಫುಲ್ ಲಾಸ್ ಆಗೋಯ್ತು ನಮಗೆ. ಸರಿ ಸರಿ, ಅದು ನಮ್ಮ ರೈತ ಸಂಪರ್ಕ ಕೇಂದ್ರದ ಗಮನಕ್ಕೆ ತಂದಿದ್ರ? ಅದೇನು ಏನು ಹೋಗ್ಲಿಲ್ಲ ಸರ್, ನಿಮ್ ಮಾಹಿತಿ ಕೊಡೋದ್ಬಿಟ್ಟು ಇವಾಗ. ಇಲ್ಲ, ನೀವು ಹೋಗಿ ಒಂದು ಮಾಹಿತಿ ಕೊಟ್ಟಿದ್ರೆ ಅಟ್ಲೀಸ್ಟ್ ಬೇರೆ ರೈತರಿಗೂ ನಿಮಗೂ ಮುಂದಕ್ಕೆ ಅನುಕೂಲ ಆಗೋದು. ಯಾಕಂದ್ರೆ ಅದು ಬೀಜದಿಂದ ಆಯ್ತಾ, ಇಲ್ಲ ಮಳೆ ಲೇಟ್ ಆಗಾಯ್ತಾ, ಇಲ್ಲ ಬೇರೆ ಏನಾದ್ರು ರೀಸನ್ ಇದೆಯಾ ಅಂತ ಚೆಕ್ ಆದ್ರೂ ಮಾಡ್ತಾ ಇದ್ದೀವಿ. ಮಳೆ ಪ್ರಮಾಣ ಚೆನ್ನಾಗಿ ಆಗಿತ್ತು, ಬಿಸಿನ ಬೀಜನೇ ಸರ್. ಓಕೆ, ನೀವು ಅವರಿಗೆ ನೀವು ವರದಿ ಕೊಡ್ಬೇಕಾಗಿತ್ತು. ನೀವು ಅವ್ರು ಹೇಳ್ದಂಗೆ ರೈತರಿಗೆ ಅದು ಅನಾನುಕೂಲ ಆಗೋದ್ ತಪ್ಪಿತ್ತು ಅಂತ, ಬೇರೆಯವ್ರಿಗೆ ಅಟ್ಲೀಸ್ಟ್ ಕೊಡೋವಾಗ ಅದನ್ನ ಎಚ್ಚರ ವಹಿಸಿ ಮತ್ತೆ ಮಾಡ್ತಾರೆ. ಸೊ ನಿಮ್ಗೇನ ತೊಂದ್ರೆ ಆಗಿದೆ ದಯವಿಟ್ಟು ಅದನ್ನ ಇಮಿಡಿಯೇಟ್ ಮಾಹಿತಿ ಕೊಡಕ್ಕೆ. ಇನ್ ಮುಂದೆ ಪ್ರಶ್ನೆ ಇದೆಯಾ? ಇನ್ನೊಂದು ಪ್ರಶ್ನೆ ಸರ್, ಅದು ಕೇಳಿ. ಅವ್ರು ಕೇಳ್ಬೇಕಂತಿದ್ರು, ಕಟ್ ಆಯ್ತು. ಮುಂದಿನ ಓಕೆ ಸರ್, ಕಾಲ್ ಯಾರು ಮಾಡಿದ್ದಾರೆ ನೋಡೋಣ. ಹೆಸರು ಹೇಳಿ ಸರ್ ಎಲ್ಲಿಂದ? ಸರ್ ನಮಸ್ಕಾರ. ನಮಸ್ಕಾರ, ಹಾ ಕೇಳಿ ಸರ್, ಹೆಸರು ಹೇಳಿ ಸರ್ ಎಲ್ಲಿಂದ? ಗುಂಡಿಪೇಟೆ ತಾಲೂಕು ಶನಡಹಳ್ಳಿ ಸರ್. ಹಾ ಸರ್, ಈಗ ಪರಿಕರಗಳನ್ನು ರಾಸಾಯನಿಕ ಗೊಬ್ಬರ ಮತ್ತೆ ರಸಗೊಬ್ಬರ ಮತ್ತೆ ಬಿತ್ತನೆ ಬೀಜಗಳನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದಿರಿ. ಹೇಳಿ ಹೇಳಿ, ಕೊಡ್ತೀವಿ ಅಂದ್ರೆ ಕೊಡ್ತೀವಿ ಅಂತಲ್ಲ, ನಿಮ್ಮಲ್ಲಿ ಏನು ಹೇಳಿ ಈಗ ಅದನ್ನ ಯಾವ್ಯಾವ ಕೇಂದ್ರಗಳಲ್ಲಿ ತಾವು ಕೊಡೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಮತ್ತೆ ಹೆಂಗೆ? ಇಲ್ಲ ಇಲ್ಲ, ನಿಮ್ಗೆ ಅರ್ಥ ಆಗಿಲ್ಲ. ನಮ್ಮ ರೈತ ಸಂಪರ್ಕದಲ್ಲಿ ಏನ್ ಪರಿಕರಗಳು ಕೊಡ್ತಾರೆ ಅದು ನಮ್ಮ ನಾರ್ಮಲ್ ಆಗಿ ಕೊಡ್ತಾ ಇರ್ತಾರೆ. ನಾವ್ ಹೇಳ್ತಾ ಇರೋದ್ ಏನೀಗ ಜಾಗೃತ ಕೋಶ ತಾಣದಿಂದ ಏನಿದೆ ನಿಮಗೆ ಸಿಗಂತ, ನಿಮ್ಮ ಡೀಲರ್ಗಳಲ್ಲಿ ಮಾರಾಟಗಾರರ ಮಳಿಗೆ ಮಾರಾಟ ಮಳಿಗೆಗಳ ಸಿಗಂತ ಬಿತ್ತನೆ ಬೀಜ ರಸಗೊಬ್ಬರ ಕೀಟನಾಶಕಗಳ ಕ್ವಾಲಿಟಿ ಚೆಕ್ ಮಾಡೋದಕ್ಕೋಸ್ಕರ ನಮ್ಮ ಜಾಗೃತ ಕೋಶ ತಂಡ 2014 ರಚನೆ ಆಗಿದೆ. ಸೊ ಅದನ್ನ ನಿಮಗೆ ಎನ್ಶೂರ್ ಮಾಡೋದಕ್ಕೆ ಅಂದ್ರೆ ನಿಮಗೆ ಅಂತದ್ದು ಗುಣಮಟ್ಟದ ಪರಿಕರಗಳೇ ಸಿಗಬೇಕು ಅಂತ ಎನ್ಶೂರ್ ಮಾಡೋದಕ್ಕೋಸ್ಕರ ನಮ್ಮ ತಂಡ ಇರುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಒಬ್ಬ ಅಧಿಕಾರಿ ಇರ್ತಾರೆ, ಮತ್ತೆ ವಿಭಾಗ ಮಟ್ಟದಲ್ಲಿ ಜಂಟಿ ಕೃಷಿ ನೇತೃತ್ವದಲ್ಲಿ ತಂಡದ ನೇತೃತ್ವದಲ್ಲಿ ಒಂದು ತಂಡ ಇರುತ್ತೆ. ಸೊ ನಿಮ್ ಹೇಳಿ ಸರಿ. ಸೊ ಏನಾದ್ರೂ ಸಮಸ್ಯೆಗಳು ಕಂಡು ಬಂದ್ರೆ, ಇಲ್ಲ ನಿಮ್ಮಿಂದ ನಮ್ಗೆ ಏನಾದ್ರು ಕಂಪ್ಲೇಂಟ್ಸ್ ಬಂದ್ರೆ ಅಂತದಕ್ಕೆಲ್ಲ ನಾವು ಇಮಿಡಿಯೇಟ್ ಅಟೆಂಡ್ ಮಾಡಿ, ಯಾರಾದ್ರೂ ದರಗಳು ಜಾಸ್ತಿ ತಗೊಂಡ್ರೆ ನಿಮ್ ಮಾರಾಟ ಮಳಿಗೆಗಳಲ್ಲಿ, ಇಲ್ಲ ನಿಮಗೆ ಡೌಟ್ ಬಂದ್ರೆ ಕ್ವಾಲಿಟಿ ಬಗ್ಗೆ ಅಂತದೆಲ್ಲ ನಮ್ಗೆ ತಿಳಿಸ್ಕೊಟ್ರೆ ನಾವು ಖಂಡಿತ ಇನ್ಸ್ಪೆಕ್ಷನ್ ಮಾಡಿ ಅದ್ರಿಗೆ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಪ್ಪ. ಲಾಸ್ಟ್ ನಂಬರ್ ಕೊಡಿ ಒಂದು ಕೊಡ್ತೇವೆ. ಆಮೇಲೆ ಈಗ ಈ ಗೊಬ್ಬರಗಳನ್ನ ತಕ್ಕಂದಾಗ ಸರ್, ಹೌದು ಕೆಲವು ಗೊಬ್ಬರಗಳು ನೀರಿನಲ್ಲಿ ವಿಲೀನಾಗಿ ಬೇಗ ಕರಗ್ತವೆ, ಇನ್ನು ಕೆಲವು ಕರಗದೇ ಇಲ್ಲ. ಇದನ್ನ ನಾವು ಕಂಡುಹಿಡಿಬೇಕಾದ್ರೆ ಹೆಂಗೆ ಏನು ಅದಕ್ಕೊಂದ್ ಸ್ವಲ್ಪ ಏನಾದ್ರು ವ್ಯವಸ್ಥೆ? ಸರಿನಪ್ಪ, ಅದು 100% ವಾಟರ್ ಸೆಲ್ಯುಬಲ್ ಅಂತ ಇರುತ್ತೆ, ಎಲ್ಲಾ ಗೊಬ್ಬರಗಳು ಕ್ಲೇಮ್ ಮಾಡ್ತಾರೆ. ಸೊ ಎಲ್ಲಾ ಗೊಬ್ಬರ 100% ಕರಗಲ್ಲ. ಹೌದೌದು, ಯಾಕಂದ್ರೆ ಈಗ ಎಲ್ಲಾ ರಸಗೊಬ್ಬರಗಳು ನೀರಲ್ಲಿ ಫುಲ್ ಇದಾಗಲ್ಲ. ಸೊ ಕೆಲವು ಅದಕ್ಕೊಂತಾನೆ 100% ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ಸ್ ಅಂತ ಕೊಡ್ತಾರೆ, ಬ್ಯಾಗ್ ಮೇಲೇನೆ ಇರುತ್ತೆ, ಅದು ಮಾತ್ರ 100% ಆಗುತ್ತೆ. ಉಳಿದಿದ್ದು ಏನಿದೆ ಈಗ ಯೂರಿಯಾನೇ ತಗೊಳ್ಳಿ ಇಲ್ಲ ಬೇರೆ ಏನಾದ್ರು ತಗೊಳ್ಳಿ, ಅದು ಎಷ್ಟು ಪರ್ಸೆಂಟ್ ನ್ಯೂಟ್ರಿಯೆಂಟ್ ಇರುತ್ತೋ ಅಷ್ಟು ಮಾತ್ರ ಕರಗುತ್ತೆ. ಉಳಿದಿದ್ದವರು ಇನಾಟ್ ಮೆಟೀರಿಯಲ್ ಅಂದ್ರೆ ಏನಾದ್ರು ಬೇರೆ ಏನೋ ಮೆಟೀರಿಯಲ್ ಹಾಕಿರ್ತಾರೆ, ಸೊ ಅದೆಲ್ಲ ಕರಗಕ್ ಹೋಗಲ್ಲ ಅದು. ಸೊ ಹಂಗಾಗಿ ಉಳ್ಕೊಳತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ವಿದ್ಯಾನಂದ ಅವರು, ಜೈವಿಕ ಉತ್ಪನ್ನಗಳು ಅಥವಾ ಜೈವಿಕ ಪ್ರಚೋದಕಗಳ ಬಗ್ಗೆ ಮಾಹಿತಿ ನೀಡಿ, ಇವುಗಳಿಗೆ ಪರವಾನಿಗೆ ಕಡ್ಡಾಯವಾಗಿ ಪಡ್ಕೊಳ್ಬೇಕಾ ಹೆಂಗೆ ಸರ್? ಹೌದು, ಈಗ ಗವರ್ಮೆಂಟ್ ಆಫ್ ಇಂಡಿಯಾದವರು ಇತ್ತೀಚೆಗೆ 132 ಏನು ಬಯೋ ಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತಾರೆ ಜೈವಿಕ ಪ್ರಚೋದಕಗಳು, ಅದನ್ನು ನೋಟಿಫೈ ಮಾಡಿ ನಮ್ಮ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಶೆಡ್ಯೂಲ್ 600 ತಂದಿದ್ದಾರೆ. ಸೊ ಆ ಪ್ರಾಡಕ್ಟ್ಗಳನ್ನಷ್ಟೇ ಮಾರಾಟ ಮಳಿಗೆಗಳಲ್ಲಿ ಮಾರಾಟ ಮಾಡಬೇಕಾಗತ್ತೆ. ಅದು ಬಿಟ್ಟು ಯಾವ್ದೇ ಮಾಡಿದ್ರು ನಮ್ಮ ತಂಡ ಹೋಗಿ ಸೀಸ್ ಮಾಡ್ತಾರೆ. ಸೊ ಹಾಗಾಗಿ ಸೊ ಆ 137 ಪ್ರಾಡಕ್ಟ್ಗಳು ನಮ್ಮ ಪರವಾನಗಿ ಏನು ಎ ಟು ಅಂತ ಬರುತ್ತೆ. ಸೊ ಮಾರಾಟ ಮಳಿಗೆಯವರು ಆ ಎ ಟು ಅಲ್ಲಿ ಸೇರಿಸಿಕೊಂಡು ಮಾರಾಟ ಮಾಡಿದ್ರೆ ಅವ್ರಿಗೆ ಸೇಫ್ಟಿ, ಇಲ್ಲದೆ ನಾವು ನಮ್ಮ ತಂಡ ಹೋಗಿ ಸೀಸ್ ಮಾಡಿ ಮತ್ತೆ ನ್ಯಾಯಾಲಯ ಮೊಕದ್ದಮೆ ಹಿಡೋದು, ಫೈನ್ ಹಾಕ್ಸೋದೆಲ್ಲ ಆಗುತ್ತೆ. ಸೊ ಎಚ್ಚರ ವಹಿಸಿ ಮಾರಾಟ ಮಳಿಗೆಯವರು ಮಾಡಬೇಕು ಅಂತ ಕೇಳ್ಕೋತ. ಮುಂದಿನ ಕರೆ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ ಸರ್, ಕರೆ ಕಟ್ ಆಗೈತೆ ಅವಾಗ್ಲೇ? ಹಾ ಹೌದು, ಕೇಳಿ ಪ್ರಶ್ನೆ ಕೇಳಿ. ಟಿಲ್ಲರ್ ತಗೋಬೇಕು ಅಂತ ಹೇಳಿ ಮುಂಚಿತವಾಗಿ ಅಕೌಂಟ್ ಹಾಕ್ಬಿಡಿ ಸರ್. ಇಲ್ಲ ಇಲ್ಲ, ಮುಂಚಿತವಾಗಿ ಅಮೌಂಟ್ ಹಾಕ್ಬಿಡಿ, ಮುಂಚಿತವಾಗಿ ಅರ್ಜಿ ಹಾಕಿ ಅಷ್ಟೇ ಸಾಕು. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಏನೇನು ದಾಖಲಾತಿ ಕೇಳಬೇಕು ಅದು ಅರ್ಜಿ ಹಾಕಿ. ಸೊ ಅದೇನು ಗ್ರಾಂಟ್ಸ್ ಬರುತ್ತೆ, ಈಗ ಜನರಲ್ ಕ್ಯಾಟಗರಿ, ಎಸ್ ಸಿ ಕ್ಯಾಟಗರಿ, ಎಸ್ ಟಿ ಕ್ಯಾಟಗರಿ ಇರುತ್ತೆ. ನಿಮ್ ಕ್ಯಾಟಗರಿ ಯಾವ್ದು ಬರುತ್ತೋ ಅದಕ್ಕೆ ಅನುದಾನ ಬಂದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಆ ಟೈಮಲ್ಲಿ ಹೋಗಿ ದುಡ್ಡು ಕಟ್ಟಿ ಮಿಷಿನ್ ತಗೊಳಕ್ಕೆ ಇದು ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆಗ್ಲೇ ನಾವು ಕೇಳ್ತಾ ಇದ್ವಿ, ಈ ಜಪ್ತಿ ಮಾಡಿರುವ ಪ್ರಕರಣಗಳ ಪೈಕಿ ನ್ಯಾಯಾಲಯದಲ್ಲಿ ಈಗ ಎಷ್ಟು ಪ್ರಕರಣಗಳಿದಾವೆ ಮತ್ತೆ ಯಾವ ಪ್ರಕರಣಗಳಿಗೆ ದಂಡ ವಿಧಿಸಲಾಗಿದೆ ವಿದ್ಯಾನಂದ ಅವರೇ? ಸರ್, ಈಗ ನ್ಯಾಯಾಲಯದಲ್ಲಿ ಈಗಾಗಲೇ ನಾವೊಂದು 1397 ಪ್ರಕರಣಗಳು ಈಗಾಗಲೇ ನ್ಯಾಯಾಲಯದಲ್ಲಿ ಹೂಡಿದ್ವಿ. ಸೊ ಈಗಾಗಲೇ ಅವುಗಳಲ್ಲಿ ನಾವೊಂದು 576 ಪ್ರಕರಣ ಸಮೇತ ನ್ಯಾಯಾಲಯ ಇತ್ಯರ್ಥ ಮಾಡಿಬಿಟ್ಟಿದೆ. ಕೋರ್ಟ್ ಕೇಸ್ ಹಾಕಿ ಸುಮಾರು 90.18 ಲಕ್ಷ ಹಣವನ್ನ ಫೈನ್ ಹಾಕ್ಬಿಟ್ಟು ಅದನ್ನ ನಾವು ಸರ್ಕಾರಕ್ಕೆ ಜಮಾ ಮಾಡಿಸಿದೀವಿ. ಸೊ ಇದಿಷ್ಟು ಆಗಿದೆ, ದಂಡ ಹಾಕಿದೆ, ದಂಡ ಹಾಕಿದ್ದಾರೆ. ನಾವಂದ್ರೆ ಸರ್ಕಾರ ನ್ಯಾಯಾಲಯದಲ್ಲಿ ದಂಡ ಹಾಕಿದನ್ನು ನಾವು ಏನು ಸಂಬಂಧಪಟ್ಟವರಿಂದ ವಸೂಲು ಮಾಡಿಸಿ ಸರ್ಕಾರಕ್ಕೆ ಜಮಾ ಮಾಡಿಸಿದ್ದೀವಿ. ಅಂದ್ರೆ ಈಗ ಅವರಲ್ಲಿ ಜಾಗ್ರತೆ ಬಂದಿದೆ. ಹೌದು, ಖಂಡಿತ ಮುಂದಂತದ್ ಮಾಡಕ್ ಹೋಗಲ್ಲ. ಸೊ ಹೌದು, ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷ್ಣರಂಗ ಹೇಳಿ. ಹಲೋ, ಕೇಳಿ ಮಾತಾಡಿ. ಕೇಳಿ ಸರ್ ಪ್ರಶ್ನೆ ಕೇಳಿ ರಮೇಶ್ ಅವರೇ. ಸರ್, ಈಗ ಹಲೋ, ನಾವು ಕೇಳ್ತಾ ಇದ್ದೆ, ನೀವು ಮಾತಾಡಿ. ಬೋರ್ ತಗ್ಸ್ಬೇಕಾಗಿದೆ. ಆಮೇಲೆ ಕೃಷಿ ಕೇಂದ್ರಕ್ಕೆ ಉಪಕರಣಕ್ಕೆ ಹೋಗುವುದ್ರೆ ಬೋರು ನಮ್ಮ ಇಲಾಖೆಯಿಂದ ಕೊಡ್ಸಲ್ಲ, ಬಟ್ ನೀವು ಕೃಷಿ ಉಪಕರಣಗಳು ತಗೊಳೋದಾದ್ರೆ ಫಸ್ಟ್ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ಏನು ಪಾಣಿ ತಗೊಂಡೋಗಿ ಫಸ್ಟ್ ಒಂದು ಎಫ್ ಐ ಡಿ ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ. ಅದು ಮೋಸ್ಟ್ಲಿ ನಿಮ್ಮಲ್ಲಿ ಈಗಾಗಲೇ ಮಾಡಿರ್ತಾರೆ ಎಲ್ಲ ರೈತರದು, ಇನ್ ಕೇಸ್ ನಿಮ್ದು ಮಾಡಿದ್ರೆ. ಸೊ ಅವ್ರು ಏನು ದಾಖಲಾತಿ ನಿಮ್ದು ಎಫ್ ಐ ಡಿ ಕ್ರಿಯೇಟ್ ಆಗಿದ್ರೆ ಇಮಿಡಿಯೇಟ್ ಒಂದು ಅರ್ಜಿ ಹಾಕಿದ್ರೆ ಸಾಕು ರೈತ ಸಂಪರ್ಕ ಕೇಂದ್ರದಲ್ಲಿ. ಅರ್ಜಿಗೆ ಏನು ಮತ್ತೇನು ಹೊಸ ಆರ್ ಟಿ ಸಿ ವಿ ಏನಾದ್ರು ತಗೊಂಡಿದ್ರೆ ಅದನ್ನ ಸೇರ್ಸೋದಕ್ಕೂ ಕೊಡಿ ಅರ್ಜಿ, ಮತ್ತೆ ನಿಮ್ದು ಏನು ಬ್ಯಾಂಕ್ ಡೀಟೇಲ್ಸ್ ಅವೆಲ್ಲ ಅದರಲ್ಲೇ ಇರುತ್ತೆ. ಚೇಂಜ್ ಇದ್ರೆ ಚೇಂಜ್ ಮಾಡಿಸಿ ಕೊಡಿ. ಅವರು ನಿಮ್ಮ ಅನುದಾನ ಏನಾದ್ರು ಸರ್ಕಾರದಿಂದ ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತಾರೆ, ರೈತರ ವಂತಿಕೆ ಕಟ್ಬಿಟ್ಟು ನೀವು ನೆಕ್ಸ್ಟ್ ಏನ್ ನಿಮ್ಗೆ ಯಾವ್ದು ಬೇಕೋ ತಗೊಂಡು ಇದ್ ಮಾಡಬಹುದು. ಮಂಡ್ಯ ಕೃಷಿ ಮೇಲೆ ಕೊಟ್ಟ ಕೆಡಿ ಅವರು ಇದ್ದಾರೆ ಅಶೋಕ್ ಸರ್, ಹೇಳಿ. ಅವರು ಇದು ಕೊಡಿ ಅಪ್ಲಿಕೇಶನ್ ಬೋರ್ಡ್ ನಿಮ್ ಫಿಟ್ ಮಾಡ್ಕೊಡ್ತೀವಿ ಅಂತ ಕೇಳಿದ್ರು ಸರ್. ಹೋಗಿ ಕೇಳೋದಕ್ಕೆ ಅವ್ರಿಗೆ ಬಂದಿಲ್ಲ, ಇಲ್ಲ ಮಿಷಿನರಿ ಖಂಡಿತ ಸ್ಕೀಮ್ ಇದೆ, ಮಿಷಿನರಿ ಕೊಡ್ತಾರೆ. ಬೋರ್ದು ಮೋಸ್ಟ್ಲಿ ಸದ್ಯಕ್ಕಂತೂ ಕೃಷಿ ಇಲಾಖೆಯಿಂದ ಬೋರ್ಡ್ ಏನು ಕೊಡ್ತಾ ಇಲ್ಲ. ಬೇರೆ ಯಾವ್ದು ನಮ್ಮ ಈ ಬೇರೆ ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಕೊಡಬಹುದು. ಅದು ಬೇಕಾದ್ರೆ ನಾನು ವಿಚಾರಿಸಿ ನಿಮ್ಮ ಜೆಡಿ ಆಫೀಸ್ಗೆ ಇಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಿಸಿ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಅದೇ ಸರ್, ಅದೊಂದು ಸ್ವಲ್ಪ ಮಣ್ಣು ಮೂರು ಪ್ರಶ್ನೆ ಕೇಳಿದೀನಿ ಸರ್ ತಿಮ್ಮಪ್ಪಗೆ. ಹಾ ಹೇಳಿ ಸರ್, ಇಲ್ಲೇ ಇದೇವೆ. ಮಣ್ಣು ಪರೀಕ್ಷೆಗಳು ಹೇಳಿದೆ ಸರ್, ಮಣ್ಣು ಪರೀಕ್ಷೆ ಮಾಡ್ಕೊಟ್ಟಿಲ್ಲ. ಇಲ್ಲ, ಮಣ್ಣು ಪರೀಕ್ಷೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಮುಖಾಂತರನೇ ಮಾಡ್ಕೊಡ್ತಾರೆ ನೋಡಿ. ಈಗಾಗಲೇ ಈಗ ಎಲ್ಲ ಸ್ಯಾಂಪಲ್ ಅಲ್ಲ, ಆ ಬಗ್ಗೆ ತಮಗೆ ಮಾಹಿತಿ ನೀಡೇವಲ್ಲ ಸರ್. ಮಾಹಿತಿ ನೀವು ಕೊಟ್ಟಿದ್ದೀನಿ ಸರ್, ನೀವು ಹೇಳಿದ್ರೆ ಹೋದ್ ಕೇಳಿದ್ವಿ ಅಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ. ಹೌದು, ನಮ್ಮಲ್ಲಿಲ್ಲ. ಅಲ್ಲಿ ಹೋದ್ರೆ ಒಂಥರ ಉತ್ತರ ಹೇಳ್ತಾರೆ ಸರ್, ಅದಕ್ಕೋಸ್ಕರ ಅವ್ರಿಗೆ ಇಂಟೆಕ್ಷನ್ ಕೊಡಿ ಸರ್. ಶ್ರೀರಂಗಪಟ್ಟಣ ತಾಲೂಕು ಅಲ್ಲೋಗು ಇಲ್ಲೋಗ ಅಂತ ಹೇಳ್ತಾ ಇದಾರೆ. ಖಂಡಿತ ನಾವು ಶ್ರೀರಂಗಪಟ್ಟಣ ಎ ಡಿ ಅವ್ರಿಗೆ ನಾನು ಮಾಹಿತಿ ಕೊಡ್ತೀನಿ. ತೊಳೆ ನಿಮ್ಮ ಹೆಸರು ಏನಂದ್ರೆ? ರಮೇಶ್ ಅಂತನ? ಚಿಕ್ಕನಹಳ್ಳಿ. ನಮ್ಮ ಎ ಡಿ ಅವ್ರಿಗೆ ಹೇಳ್ತೀನಿ ತೊಳೆ ನಾನು. ಸಾಯಿಲ್ ಟೆಸ್ಟಿಂಗ್ ಬಗ್ಗೆ, ಮಣ್ಣು ಪರೀಕ್ಷೆ ಬಗ್ಗೆ ಅವರು ನಿಮಗೆ ಗೈಡ್ ಮಾಡೋದಕ್ಕೆ ಹೇಳ್ತೀನಿ ನಾನು. ಇಲ್ಲ ಸರ್, ತಗೋತೀನಿ ನಾನು ಗೌಡ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇವರಿಗೆ ನಾವು ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ನಾವು. ಏನೋ ಅನ್ನೋ ಅನುಕೂಲ ಆಗಿಲ್ಲ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೂಡ ಕೆಲವೊಂದು ಇದರಲ್ಲಿ ಮಾಡ್ಕೊಡ್ತಾರೆ. ಮಂಡ್ಯ ವಿಸಿ ಫಾರ್ಮ್ ಇದೆ ಸರ್, ಮೋಸ್ಟ್ಲಿ ಮಾಡ್ಕೊಡ್ತಾರೆ. ಹೌದು, ಇಲ್ಲದ್ರೆ ನಮ್ಮ ಲ್ಯಾಬ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ಸ್ ಇದೆ, ಅದಕ್ಕೆ ಮಾಹಿತಿ ಕೊಟ್ಟು ಮಾಡಿಸೋಣ. ಕೆವಿಕೆಯಲ್ಲೂ ಮಾಡ್ಕೊಡ್ತಾರೆ. ಆದ್ರೆ ಇವರು ಅವು ನಿಗದಿಪಡಿಸಿದ ಸಮಯದಾಗ ಹೋಗ್ಬೇಕು ಅಂದ್ರೆ, ಹೀಗೆ ನಾವು ಅದಕ್ಕಾಗಿ ನಾವು ಹೋದಾಗ ಅಲ್ಲಿ ಚಾರ್ಜ್ ಆಗ್ತದೆ ಅಂತ ಅವಾಗ್ಲೇ ಹೇಳಿದ್ದಾರೆ. ಅಂದ್ರೆ ನಮ್ಮ ಸಲುವಾಗಿ ಒಬ್ಬನ ಸಲುವಾಗಿ ಅವ್ರು ಮಾಡ್ಕೊಡ್ಬೇಕಲ್ಲ. ಅಂದ್ರೆ ಈಗಾಗಲೇ ನಮ್ಮ ಇಲಾಖೆಯಿಂದ ಎಲ್ಲಾ ಸಾಯಿಲ್ ಫುಲ್ ಥ್ರೂಔಟ್ ಸ್ಟೇಟ್ ಸ್ಯಾಂಪಲ್ ಮಾಡಿ ಸಾಯಿಲ್ ಕಾರ್ಡ್ಗಳೆಲ್ಲ ಕೊಟ್ಟಿರ್ತಾರೆ. ಅದೇ ಅದೇ ಈಗ ಇನ್ನೇನಾದ್ರು ಚೇಂಜ್ ಆದ್ರೆ ನೀವು ಹೇಳದಂಗೆ ಅವ್ರೇನು ಇಂಡಿವಿಜುವಲ್ ಆಗಿ ಕೊಟ್ಟು ಮಾಡಲ್ಲ. ಅದು ನಿರಂತರವಾಗಿ ಮಾಡ್ತಾನೆ ಇರ್ಬೇಕಾಗತ್ತಲ್ಲ. ಹೌದೌದು, ಈಗ 3 ವರ್ಷ 4 ವರ್ಷಕ್ಕೆ ಹಿಂಗ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಹಾಗಾಗಿ ಅದು ನಿಲ್ಸಕ್ಕೂ ಬರೋದಿಲ್ಲ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ, ಏನು ಕೊಟ್ಟಿದ್ದಾರೆ ಹೆಸರೇಳಿ. ನಾವು ಬಾಲ್ಕೋ ಜಿಲ್ಲೆ ಕಾತ್ರಿಕಿಂದ ರೀ. ಹಾ, ಹೆಸರು? ದುಂಡಪ್ಪ ಬೋಮ್ ಅಂತ ರೀ. ಹಾ ಕೇಳಿ ದುಂಡಪ್ಪ ಅವ್ರೆ, ಸಣ್ಣ ಕೇಳಿ. ನಮಗ್ರಿ ಹೊಲ್ದಾಗ ಕಸ ತಗೊಂಡ್ ಮಿಷನ್ ಬೇಕಾಗತ್ತೆ. ಅದು ಸಾಯ್ಕೊಂಡ್ ಗಾಡಿ ನಿಲ್ಬೇಕು ನೋಡ್ರಿ. ಕಸ ಕಸ ತೆಗಿಯೋ ಮಿಷಿನ್, ಪವರ್ ವೀಡರ್ ಬೇಕು ನಿಮ್ಗೆ. ತೆಗಿಯೋ ಮಿಷಿನ್ ಹೇಳಿ. ಹೌದು ನೋಡ್ರಿ. ಆಯ್ತ್ರಿ, ನಿಮ್ ಅರ್ಜಿ ಕೊಟ್ಟಿದ್ದೀರಾ ರೈತ ಸಂಪರ್ಕ ಕೇಂದ್ರದಲ್ಲಿ? ನಮ್ಮ ನಿಮ್ಮ ರೈತ ಸಂಪರ್ಕ ಕೇಂದ್ರ ಬರುತ್ತೆ ನೋಡಿ, ಕಾತರಕೆಯಲ್ಲಿ ಆರ್ ಎಸ್ ಕೆ ಇರ್ಬೋದು, ರೈತ ಸಂಪರ್ಕ ಕೇಂದ್ರ ಅಂತ. ಅಲ್ಲೋಗಿ ಅಲ್ಲೋಗಿ ನೀವು ದಯವಿಟ್ಟು ಅರ್ಜಿ ಕೊಡಿ, ಅವರು ನಿಮ್ಗೆ ಅನುದಾನ ಬಂದ ತಕ್ಷಣ ತಿಳಿಸ್ಕೊಡ್ತಾರೆ. ನಿಮ್ಮ ಮಂತಿಗೆ ಕಟ್ಬಿಟ್ಟು ನೀವು ಮಿಷಿನ್ ತಗೋಬಹುದು. ನಮಸ್ಕಾರ ರೀ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಆಗ್ಲೇ ನಾವು ವಿದ್ಯಾನಂದ ಅವರು, ಈಗ ಜಪ್ತು ಮಾಡಿರುವ ಪ್ರಕರಣಗಳ ಪೈಕಿ ನ್ಯಾಯಾಲಯದಲ್ಲಿ ದಂಡ ವಿಧಿಸಲಾಗಿದೆ ಅಂತ ಹೇಳಿದ್ರಿ. ಈಗ ನೋಂದಾಯಿತವಲ್ಲದ ಉತ್ಪನ್ನಗಳಲ್ಲಿ ಇದುವರೆಗೆ ಯಾವುದಾದ್ರೂ ಪ್ರಕರಣಗಳಿಗೆ ದಾಖಲಾದ ಪ್ರಕರಣಗಳಿಗೆ ದಂಡ ವಿಧಿಸಲಾಗಿದೆ ಹಂಗೆ ಸರ್? ಈಗ ನೋಂದಾಯಿತವಲ್ಲದ ಅಂದ್ರೆ ಏನು? ನಮ್ಮ ಬಯೋಸ್ಟಿಮ್ಯುಲೆಂಟ್ಸ್ ಇಂತದ್ದು ಹೇಳಿದ್ರಿ, ಅದು ಮೇನ್ ನಾವು ಕೇಸ್ ಹಾಕಿರೋದೇನಾದ್ರೆ ಕೀಟನಾಶಕಗಳ ಮಿಶ್ರಣ ಮಾಡಿ ಮಾರಾಟ ಮಾಡುವಂತದಕ್ಕೆ 547 ಪ್ರಕರಣಗಳು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ್ದೀವಿ. ಸೊ 547 ಪ್ರಕರಣಗಳು ನ್ಯಾಯಾಲಯದಲ್ಲಿ ಈಗಾಗಲೇ ಮೊಕದ್ದಮೆ ಹೂಡಿದ್ದೀವಿ. ಅದು ಏನ್ ಇತ್ಯರ್ಥ ಆದಂಗ ಆದಂಗ್ ಫೈನ್ ಕಟ್ಸಿ ಮಾಡ್ತಾ ಇದ್ದೀವಿ ಸರ್. ಹಲೋ ಹಲೋ ಕೃಷ್ಣರಂಗ ಹೆಸರು ಸರ್ ಎಲ್ಲಿಂದ? ಹಲೋ ಹಲೋ ಹಾ ಹಲೋ ಹಾ ಹೇಳಿ ಸರ್. ಸರ್ ಎರಡು ಪ್ರಶ್ನೆ ಇದೆ. ಸರ್ ಮೊದಲನೇದು, ತಾವು ಹೇಳದಂಗೆ ಈಗ ಜಪ್ತಿ ವಿಚಾರಗಳು ಇದು ಕಡಿಮೆ ಆಗ್ಬೇಕು, ರೈತರ ಆತ್ಮಹತ್ಯೆ ಜೀರೋ ಆಗ್ಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಏನಾದ್ರು ಸಮಾವೇಶ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಕಾನೂನು ತರಕಾಗತ್ತ ಅಂತ ಒಂದು ಪ್ರಶ್ನೆ ಸರ್. ಹೌದು, ಸೊ ಖಂಡಿತ ಈಗ ಏನು ಈಗ ಏನು ನಾವು ಜಪ್ತಿ ಪ್ರಕರಣಗಳು, ನೀವು ಜಪ್ತಿ ಪ್ರಕರಣಗಳು ಕಡಿಮೆ ಅಂತಲ್ಲ, ನಮ್ ಕ್ವಾಲಿಟಿ ಏನು ಕಡಿಮೆ ಅಂತ ಕಂಡು ಬಂದ್ರೆ ಜಪ್ತಿ ನಾವು ಖಂಡಿತ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ನಮ್ಮ ಏನಂದ್ರೆ ಯಾರು ಕೂಡ ಜಪ್ತಿ ಹೋಗ್ಬೇಕು ಅಂತ ಇಲ್ಲ. ಪರಿಸ್ಥಿತಿಗಳು ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಇಲ್ಲ ಇಲ್ಲ ಒಂದು ಪ್ರಕೃತಿ ಸಮಸ್ಯೆ ಹಿಂಗೆಲ್ಲ ಆಗಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ನೋಡ್ತಾ ಇದೀವಿ ಕೇಳ್ತಾ ಇದೀವಿ. ಇನ್ ಮುಂದೆ ಈ ತರ ಪರಿಸ್ಥಿತಿಗಳು ಜೀರೋ ಆಗ್ಬೇಕು ಸರ್ ಇಡೀ ರಾಜ್ಯದಂತ. ಒಂದು ನಿಟ್ಟಿನಲ್ಲಿ ತಮ್ಮ ಇಲಾಖೆ ಒಂದು ಕಾರ್ಯಾಧಿಕಾರಿ ನಾವು ಅಂಗಡಿ ಮಾರಾಟ ಮಳಿಗೆಗಳು ಜಪ್ತಿ ಹೇಳ್ತಾ ಇದೀವಿ, ರೈತರದ್ದು ಏನ್ ಜಪ್ತಿ ನಾವು ಇಲ್ಲಿ ಹೇಳ್ತಲ್ಲ. ನಾವು ಏನು ನೀವು ಕ್ವಾಲಿಟಿ ಕಳಪೆ ಕಂಡು ಬಂದ ಅಂಗಡಿಗಳಲ್ಲಿ ಏನು ಪ್ರಾಡಕ್ಟ್ ಇರುತ್ತೆ ಅದನ್ನ ಜಪ್ತಿ ಮಾಡ್ತೀವಿ ನಾವು. ಈಗ ನಮ್ಮ ಸಾಲದ್ದು ರೈತರ ಸಾಲದು ಅದಕ್ಕೆ ನಾನು ಇದೇನು ಕಳಪೆ ಬೀಜ ಕಳಪೆ ರಸಗೊಬ್ಬರ ಕೀಟನಾಶಕ ಇದ್ರ ಸಲುವಾಗಿ ಅವ್ರು ಜಪ್ತಿ ಮಾಡ್ತಾರೆ. ನಿಮಗೆ ರೈತರಿಗೆ ಅನುಕೂಲ ಸಿಗ್ಲಿ ಅಂತ ಜಪ್ತಿ ಮಾಡಿ. ಧನ್ಯವಾದ. ತಿಮ್ಮಪ್ಪಗೌಡ ಸಾಹೇಬ್ರಿಗೆ ಹೇಳಿ. ದಯವಿಟ್ಟು ಒಂಚೂರು ಕಾರ್ಮಿಕ ಸಚಿವರನ್ನ ಕರೆಸಿ ಸರ್, ಅನಿಲ್ ಸಂತೋಷ್ ಲಾರ ಅವ್ರನ್ನ, ಕಾರ್ಮಿಕರ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನ ಕೇಳೋಣ. ಓಕೆ ಓಕೆ, ಧನ್ಯವಾದಗಳು ನೀವು ಕೇಳಿದ್ದಕ್ಕೆ. ನೋಡ್ತೇವೆ ನಾವು ಅದ್ರ ಬಗ್ಗೆ. ಓಕೆ ಕೇಳಿದ್ರೆ ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೃಷಿ ಪರಿಕರಗಳ ಗುಣ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ ಈ ಕುರಿತು ನಾವು ಕಾರ್ಯಕ್ರಮ ಏರ್ಪಡಿಸಿದ್ದೆವು. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದವರು ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ವಿದ್ಯಾನಂದ ಅವರು. ಶ್ರೀ ವಿದ್ಯಾನಂದ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ತಾವು ಸಮಂಜಸವಾಗಿ ಉತ್ತರವನ್ನು ನೀಡಿದ್ದೀರಿ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅದೇ ತರ ನಂದು ಕೂಡ ನಮಸ್ಕಾರ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ ರೈತ ಬಾಂಧವರೇ,

ಅರಸಿನ ಒಣದಾಗ ಸರಿ ಸರ ತೋಟ ಕಟ್ಟೆ ಅರಸಿನ ಒಣದಾಗ ಸರಿ ಸರ ತೋಟ ಕಟ್ಟೆ ಸರಿ ಸಾರ ತೂಗಿರ ಸರಿ ಸಾರ ತೂಗಿರ ಸರ ದಾಡಿ ನಾಡಣ ಯಾರ ತೂಗಿದರ ಮನಗ ವಂದ ಯಾರ ತೂಗಿದರ ಎಲ್ಲವಾಣಿ ನಿಜವಂತೆ ದೇವಿ ಅಲ್ಲವ.